ನಾನು ಪ್ರಾಕೃತ ಸಂಬಂಧ ಅಪೇಕ್ಷೆಯ ಯುಕ್ತಾಯ ಪ್ರತಿಪತ್ತಿ ಶಾಸ್ತ್ರಾರ್ಥ ವಿಷಯ ಫಲಹೇತುಭ್ಯಾಂ ಅನ್ಯಾತ್ಮ ವಿಷಯ ದರ್ಶನೇ ಸತಿ ಇಷ್ಟಫಲಹೇತು ಪ್ರವರ್ತಿತಃ ಅಸ್ಮಿ ಅನಿಷ್ಟಫಲಹೇತುಶ್ಚ ನಿವರ್ತಿತಃ ಅಸ್ಮೀತಿ ಯಥ ಪಿತೃಪುತ್ರಾದೀನಾಂ ಇತರೇತರ ಆತ್ಮನ್ಯತ್ವದರ್ಶನೇ ಸತ್ಯಪಿ ಅನ್ಯೋನ್ಯ ನಿಯೋಗ ಪ್ರತಿಷೇಧಾರ್ಥ ಪ್ರತಿಪತ್ತಿ ನ ವ್ಯತಿರಿಕ್ತಾತ್ಮದರ್ಶನ ಪ್ರತಿಪತ್ತೇ ಪ್ರಾಗೇವ ಫಲಹೇತ್ವೋ ಆತ್ಮಾಭಿಮಾನಸ್ಯ ಸಿದ್ಧತ್ವ ಪ್ರತಿಪನ್ನ ನಿಯೋಗ ಪ್ರತಿಷೇಧಾರ್ಥೋ ಹಿ ಫಲಹೇತುಭ್ಯಾಂ ಆತ್ಮನಃ ಅನ್ಯತ್ವಂ ಪ್ರತಿಪದ್ಯತೆ ನ ಪೂರ್ವ ತಸ್ಮಾತ್ ವಿಧಿ ಪ್ರತಿಷೇಧ ಶಾಸ್ತ್ರಂ ಅವಿದ್ವದ್ ವಿಷಯಮಿತಿ ಸಿದ್ಧಂ ನಾನು ಸ್ವರ್ಗಕಾಮೋ ಯಜೇತ ನ ಕದಂಜಂ ಭಕ್ಷೇದಿತ್ಯಾದು ಆತ್ಮವ್ಯತಿರೇಕದರ್ಶಿನ ಅಪ್ರವೃತ್ತವ್ ಕೇವಲ ದೇಹಾದಿ ಆತ್ಮದೃಷ್ಟೀನಾಂ ಚ ಅತಃ ಕರ್ತುಃ ಅಭಾವಾತ್ ಶಾಸ್ತ್ರ ಅಂತ್ಯಕ್ಕಿಮಿತಿ ಚೇತ್ ನ ಯಥಾ ಪ್ರಸಿದ್ಧಿತಃ ಏವ ಪ್ರವೃತ್ತಿ ನಿವೃತ್ತಿ ಉತ್ಪತ್ತಿ ಈಶ್ವರ ಕ್ಷೇತ್ರಜ್ಞೈಕತ್ವದರ್ಶಿ ಬ್ರಹ್ಮವಿತ್ತಾವತು ನ ಪ್ರವರ್ತತೆ ತಥಾ ನೈರಾತ್ಮ್ಯವಾದ್ಯಪಿ ನಾಸ್ತಿ ಪರಲೋಕ ಇತಿ ನ ಪ್ರವರ್ತತೆ ಯಥಾ ಪ್ರಸಿದ್ಧಿತಸ್ತು ವಿಧಿ ಪ್ರತಿಷೇಧ ಶಾಸ್ತ್ರಶ್ರವಣ ಅನ್ಯಥಾ ಅನುಪತ್ಯ ಅನುಮಿತಾತ್ಮಸ್ತಿತ್ವ ಆತ್ಮವಿಶೇಷ ಅನಭಿಜ್ಞ ಕರ್ಮಫಲಸಂಜಾತ ಪ್ರಶ್ನ ಶ್ರದ್ಧಾನತೆಯ ಚ ಪ್ರವರ್ತತೆ ಇತಿ ಸರ್ವೇಷಾಂ ನ ಪ್ರತ್ಯಕ್ಷ ಅತಃ ನ ಶಾಸ್ತ್ರ ಅನರ್ಥಕ್ಯ ವಿವೇಕಿನ ಅಪ್ರವೃತ್ತಿದರ್ಶನ ತದನುಗಾಮಿನ ಅಪ್ರವೃತ್ತೌ ಶಾಸ್ತ್ರ ಅನರ್ಥಕ್ಯಮಿತಿ ಚೈನ್ನ ಕಸ್ಯಚಿದೇವ ವಿವೇಕ ಉಪತ್ತೆ ಅನೇಕೇಷು ಹಿ ಪ್ರಾಣಿಷು ಕಶ್ಚಿದೇವ ವಿವೇಕಿ ಸ್ಯಾತ್ ಯಥಾ ಇದಾನಿಂ ನ ಚ ವಿವೇಕಿನ ಅನುವರ್ತಂತೆ ಮೂಢ ರಾಗಾದಿದೋಷತಂತ್ರತ್ವ ಪ್ರವೃತ್ತೆ ಅವಿಚರಣಾದೌ ಚ ಪ್ರವೃತ್ತಿದರ್ಶನ ಸ್ವಾಭಾವ್ಯಾಚ ಪ್ರವೃತ್ತೆ ಸ್ವಭಾವಸ್ತು ಪ್ರವರ್ತತೆ ಇತಿ ಹಿ ಉಕ್ತಂ ತಸ್ಮಾತ್ ಅವಿದ್ಯಾ ಮಾತ್ರಂ ಸಂಸಾರ ಯಥಾ ದೃಷ್ಟ ವಿಷಯ ಏವ ನ ಕ್ಷೇತ್ರಜ್ಞಸ್ಯ ಕೇವಲಸ್ಯ ಅವಿದ್ಯಾ ತತ್ಕಾರ್ಯಂ ಚ ನ ಚ ಮಿಥ್ಯಾಜ್ಞಾನಂ ಪರಮಾರ್ಥವಸ್ತು ದೂಷಯಿತುಂ ಸಮರ್ಥಂ ನ ಹಿ ಊಚರದೇಶಂ ಸ್ನೇಹೇನ ಭಂಗೀಕರ್ತುಂ ಶಕ್ನೋತಿ ಮರೀಚ್ಯುತಕಂ ತಥಾ ಅವಿದ್ಯಾ ಕ್ಷೇತ್ರಜ್ಞಸ್ಯ ನ ಕಿಂಚಿತ್ ಕರ್ತುಂ ಶಕ್ನೋತಿ ಅತಶ್ಚ ಇದಮುಕ್ತಂ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಅಜ್ಞಾನೇನಾವೃತಂ ಜ್ಞಾನಂ ಇತಿ ಚ ಅಥ ಕಿಮಿದಂ ಸಂಸಾರಿಣಾಮಿವ ಅಹಮೇವಂ ಮಮೈ ವೇದಂ ಇತಿ ಪಂಡಿತಾನಾಮಪಿ ಶೃಣು ಇದಂ ತತ್ ಪಾಂಡಿತ್ಯಂ ಯತ್ ಕ್ಷೇತ್ರ ಏವ ಆತ್ಮದರ್ಶನಂ ಯದಿ ಪುನಃ ಕ್ಷೇತ್ರಜ್ಞಂ ಅವಿಕ್ರಿಯಂ ಪಶೇಯುಃ ತತಃ ನ ಭೋಗಂ ಕರ್ಮವ ಆಕಾಂಕ್ಷೇಯುಃ ಮಮ ಸ್ಯಾದಿತಿ ವಿಕ್ರಿಯಾ ಏವ ಭೋಗಕರ್ಮಣಿ ಅಥ ಏಂ ಸತಿ ಫಲಾರ್ಥಿತ್ವಾತು ಅವಿದ್ವಾನ್ ಪ್ರವೃತ್ತತೆ ವಿದುಷಃ ಪುನಃ ಅವಿಕ್ರಿಯಾತ್ಮದರ್ಶಿನ ಫಲಾರ್ಥಿತ್ವ ಅಭಾವ ಪ್ರವೃತ್ತ್ಯನುಪತ್ತೋ ಕಾರ್ಯಕರಣಸಂಗಾತ ವ್ಯಾಪಾರೋಪರಮೇ ನಿವೃತ್ತಿ ಉಚರಿತು ಇದಂ ಚ ಅನ್ಯತ್ ಪಾಂಡಿತ್ಯಂ ಕೇಷಾಂಚಿತ್ ಅಸ್ತು ಕ್ಷೇತ್ರಜ್ಞ ಈಶ್ವರ ಇವ ಕ್ಷೇತ್ರಂ ಚ ಅನ್ಯತ್ ಕ್ಷೇತ್ರಜ್ಞಸ್ಯೇ ವಿಷಯ ಅಹಂ ತು ಸಂಸಾರಿ ಸುಖೀ ದುಃಖೀ ಚ ಸಂಸಾರೋಪರಮಶ್ಚ ಮಮ ಕರ್ತವ್ಯ ಕ್ಷೇತ್ರಕ್ಷೇತ್ರಜ್ಞ ವಿಜ್ಞಾನೇನ ಧ್ಯಾನೇನ ಚ ಈಶ್ವರಂ ಕ್ಷೇತ್ರಜ್ಞಂ ಸಾಕ್ಷಾತ್ಕೃತ್ವ ತತ್ಸ್ವರೂಪ ಅವಸ್ಥಾನೇನ ಇತಿ ಯಶ್ಚ ಇಂ ಬುಧ್ಯತೆ ಯಶ್ಚ ಬೋಧಯತಿ ನಾಸೋ ಕ್ಷೇತ್ರಜ್ಞ ಇತಿ ಏಂ ಮನ್ಮಾನಃ ಯಃ ಸ ಪಂಡಿತಾಪಿಷದಃ ಸಂಸಾರಮೋಕ್ಷಯೋಃ ಶಾಸ್ತ್ರಸ್ಯ ಚ ಅರ್ಥವತ್ತಂ ಕರೋಮೀತಿ ಆತ್ಮಃ ಸ್ವಯಂ ಮೂಢಃ ಅನ್ಯಾಶ್ಚ ವ್ಯಾಮೋಹಯತಿ ಶಾಸ್ತ್ರಾರ್ಥ ಸಂಪ್ರದಾಯ ರಹಿತತ್ವ ಶ್ರುತಹಾನಿಂ ಅಶ್ರುತಕಲ್ಪನಾಂಚ ಕುರು ತಸ್ಮಾತ್ ಅಸಂಪ್ರದಾಯವೇ ಸರ್ವಶಾಸ್ತ್ರವಿದಪಿ ಮೂರ್ಖವದೈವ ಉಪೇಕ್ಷಣೀಯ ಯತ್ತು ಉಕ್ತಂ ಈಶ್ವರಸ್ಯ ಕ್ಷೇತ್ರಜ್ಞೈಕತ್ವೇ ಸಂಸಾರಿತ್ವಂ ಪ್ರಾಪ್ನೋತಿ ಕ್ಷೇತ್ರಜ್ಞಾನಾಂಚ ಈಶ್ವರೈಕತ್ವೇ ಸಂಸಾರಿಣಃ ಅಭಾವಾತು ಸಂಸಾರ ಅಭಾವ ಪ್ರಸಂಗ ಇತಿ ಏತೌ ದೋಷ ಪ್ರತ್ಯುಕ್ತೌ ವಿದ್ಯಾವಿದ್ಯೆಯೋ ವೈಲಕ್ಷಣ್ಯ ಅಭ್ಯುಗಮಾತ್ ಇತಿ ಕಥಂ ಅವಿದ್ಯಾ ಪರಿಕಲ್ಪಿತ ದೋಷೇಣ ತದ್ವಿಷಯಂ ವಸ್ತು ಪಾರಮಾರ್ಥಿಕಂ ನ ದೃಶ್ಯತಿ ಇತಿ ತಥಾ ಚ ದೃಷ್ಟಾಂತಃ ದರ್ಶಿತಃ ಮರೀಚ್ಯಂಬಸ ಊಷರದೇಶೋ ನ ಪಂಗೀಕ್ರಿಯತೆ ಸಂಸಾರಿಣಃ ಅಭಾವ ಸಂಸಾರ ಅಭಾವ ಪ್ರಸಂಗ ದೋಷೋಪಿ ಸಂಸಾರ ಸಂಸಾರಿಣೋ ಅವಿದ್ಯಾ ಕಲ್ಪಿತತ್ವೋತ್ಪತ್ಯ ಪ್ರತ್ಯುಕ್ತ ನಾನು ಅವಿದ್ಯಾವತ್ವಮೇವ ಕ್ಷೇತ್ರಜ್ಞಸ್ಯ ಸಂಸಾರಿತ್ವದೋಷ ತತ್ಕೃತಂ ಚ ಸುಖಿತ್ವ ದುಃಖಿತ್ವಾದಿ ಪ್ರತ್ಯಕ್ಷ ಉಪಲಭ್ಯತೆ ಇತಿ ಚೇನ್ನ ಜ್ಞೇಯಸ್ಯ ಕ್ಷೇತ್ರಧರ್ಮತ್ವ ಜ್ಞಾತು ಕ್ಷೇತ್ರಜ್ಞಸ್ಯ ತತ್ಕೃತದೋಷ ಅನುಪತ್ತಿ यावत् किञ्चित् क्षेत्रज्ञस्य दोषजातम् अविद्यमानम् आसञ्जयसि तस्य ज्ञेयत्वोपपत्तेः क्षेत्रधर्मत्वमेव न क्षेत्रज्ञधर्मत्वं न च तेन क्षेत्रज्ञः दृश्यते ज्ञेयेन ज्ञातुः संसर्गानुपपत्तेः यदि हि संसर्गस्य ज्ञेयत्वमेव नोपपद्येत यदि आत्मनः धर्मः अविद्यावत्त्वं दुःखित्वादि च कथं भोः प्रत्यक्षमुपलभ्यते कथं वा क्षेत्रज्ञधर्मः ज्ञेयं च सर्वं क्षेत्रं ज्ञाता एव क्षेत्रज्ञः इति अवधारिते अविद्यादुःखित्वादेः क्षेत्रज्ञविशेषणत्वं क्षेत्रज्ञधर्मत्वं तस्य च प्रत्यक्षोपलभ्यत्वम् इति विरुद्धम् उच्यते अविद्या मात्रावष्टम्भात् केवलम् अत्र सा अविद्या कस्य इति यस्य दृश्यते तस्य एव कस्य दृश्यते इति अत्र उच्यते अविद्या कस्य दृश्यते इति प्रश्नः निरर्थक कथं दृश्यते चेत् अविद्या तद्वन्तमपि पश्यति न च तद्वति उपलभ्यमाने सा कस्य इति प्रश्नः युक्तः न हि गोमति उपलभ्यमाने गावः कस्य इति प्रश्नः अर्थवान् भवति ननु विषमो दृष्टान्तः गवां तद्वतश्च प्रत्यक्षत्वात् तत्सम्बन्धोऽपि प्रत्यक्ष इति प्रश्नो निरर्थकः न तदा अविद्या तद्वांश्च प्रत्यक्षौ यतः प्रश्नः निरर्थकस्य अप्रत्यक्षेण अविद्यावता अविद्यासम्बन्धे ज्ञाते किं तव स्यात् अविद्यायाः अनर्थहेतुत्वात् परिहर्तव्या स्यात् यस्य अविद्या सः तां परिहरिष्यति ननु मम एव अविद्या जानाति तर्हि अविद्यां तद्वन्तं च आत्मनः जानामि न तु प्रत्यक्षेण अनुमानेन चेत् जानासि कथं सम्बन्धग्रहणं न हि तव ज्ञातुः ज्ञेयभूतया अविद्यया तत्काले सम्बन्धः ग्रहीतुं शक्यते अविद्यायाः विषयत्वेनैव ज्ञातुः उपयुक्तत्व न च ज्ञातुः अविद्यायाश्च सम्बन्धस्य यः ग्रहीत ज्ञानं च अन्यत् तद्विषयं समभवति अनवस्था प्राप्तेः यदि ज्ञात्रापि ज्ञेयसम्बन्धो ज्ञायते अन्यः ज्ञाता कल्प्यस्य तस्यापि अन्यः तस्यापि अन्यः इति अनवस्था परिहार्य यदि पुनः अविद्या ज्ञेया अन्यद्वा ज्ञेयं ज्ञेयमेव तदा ज्ञातापि ज्ञाता एव न ज्ञेयं भवति यदा च एवम् अविद्यादुःखित्वाद्यैः न ज्ञातुः क्षेत्रज्ञस्य किञ्चित् दृश्यते नानु अयमेव दोषः यद्दोषवत् क्षेत्रविज्ञातृत्वं न च विज्ञानस्वरूपस्यैव अविक्रियस्य विज्ञातृत्वोपचार यथा उष्णतामात्रेण अग्नेः तप्तिक्रिया उपचारः तद्वत् यथा अत्र भगवता क्रियाकारकफलात्मत्व अभावः आत्मनि स्वत एव दर्शितः अविद्याध्यारोपितः एव क्रियाकारकादिः आत्मनि उपचर्यते तथा तत्र तत्र येनं वेत्यहन्तारं प्रकृतेः क्रियमाणानि गुणैः कर्माणि सर्वशः नादत्ते कस्यचित् पापम् इत्यादिप्रकरणेषु दर्शितः तथैव च व्याख्यातम् अस्माभिः उत्तरेषु च प्रकरणेषु दर्शयिष्यामः हन्त तर्हि आत्मनि क्रियाकारकफलात्मतायाः स्वतः अभावे अविद्यया च अध्यारोपितत्वे कर्माणि अविद्वत्कर्तव्यानि एव न विदुषामिति प्राप्तम् सत्यमेयं प्राप्तं एतदेव च न हि देयवृता शक्यम् इत्यत्र दर्शयिष्यामः सर्वशास्त्रार्थ उपसंहारप्रकरणे च समासेनैव कौन्तेय निष्ठाज्ञानस्य अपरा इत्यत्र विशेषतः दर्शयिष्यामः अलम् इह बहुप्रपञ्चने इति उपसंह्रियते।